ಆಕಾಶವಾಣಿ ಮಂಗಳೂರು. ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಂದಿ ಸಾಕಣೆಯ ಕುರಿತು ಡಾ ಅಪರ್ಣಾ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ, ಬಳಿಕ ಗಿರೀಶ್ ಗೌಡ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಮಾತುಕತೆ, ಪೇಟೆ ಧಾರಣೆ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಅಕ್ಕ, ಕೆಲ್ಸ ಸಿಕ್ತು. ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ? ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿ ನಂದು, ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಇದೀಗ ಹಂದಿ ಸಾಕಣೆಯ ಕುರಿತು ಡಾ ಅಪರ್ಣಾ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ. ಡಾ ಅಪರ್ಣಾ ಹೆಬ್ಬಾರ್ ಅವರೇ ನಮಸ್ಕಾರ. ನಮಸ್ಕಾರ. ಡಾ ಅಪರ್ಣಾ ಹೆಬ್ಬಾರ್ ಅವರು ಅಥಣಿಯ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಇವತ್ತು ಹಂದಿ ಸಾಕಣೆಯ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಮೇಡಮ್, ಈ ಹಂದಿ ಸಾಕಣೆ ಅನ್ನುವಂಥದ್ದು ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಚಲಿತದಲ್ಲಿದೆ, ಇದರ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸಿ. ಖಂಡಿತವಾಗಿ, ಹಂದಿ ಸಾಕಾಣಿಕೆ ಅಂದರೆ ನಮಗೆ ಮೊದಲಿನಿಂದಲೇ ಒಂಥರ ಮುಜುಗರ ಭಾವನೆ. ಹಂದಿಗಳನ್ನು ನೋಡಿದರೆ ಒಂಥರ ಅವುಗಳು ತಿಪ್ಪೆಗೊಂಡಿಯಲ್ಲಿರ್ತವೆ, ಚರಂಡಿಯಲ್ಲಿರ್ತವೆ ಅಂತ ಒಂದು ರೀತಿ ಅಸಹ್ಯ ಭಾವನೆ. ಆದರೆ ಈಗ ಏನಾಗಿದ್ದಾರೆ ಅಂದರೆ ರೈತರು ವೈಜ್ಞಾನಿಕವಾಗಿ ಹಂದಿ ಸಾಕಾಣಿಕೆಯಲ್ಲಿ ಆಸಕ್ತಿ ವಹಿಸಿದ್ದಾರೆ. ರೈತರಿಗೆ ಅದರ ಉತ್ತಮ ಸಸಾರಜನಕದಿಂದ ಕೂಡಿದಂಥ ಮಾಂಸದ ಬಗ್ಗೆ, ಅದರ ರುಚಿಯ ಬಗ್ಗೆ, ಅದರ ಪೋಷಕಾಂಶದ ಬಗ್ಗೆ ಅರಿವು ಜಾಸ್ತಿಯಾಗಿದೆ. ಮತ್ತು ರೈತರು ಕೂಡ ಇದನ್ನು ವೈಜ್ಞಾನಿಕವಾಗಿ ಸಾಕೋದ್ರಿಂದ, ಇತ್ತೀಚೆಗೆ ನಗರೀಕರಣ ಮತ್ತು ಅರಿವು ಜಾಸ್ತಿಯಾಗಿದ್ದರಿಂದ ಹಂದಿ ಮಾಂಸದ ಬಗ್ಗೆ ರೈತರಿಗೆ ಹಂದಿ ಮಾಂಸದ ಸೇವನೆ ಕೂಡ ಹೆಚ್ಚಿಗೆ ಆಗಿದೆ. ಕರಾವಳಿ ಕರ್ನಾಟಕದಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ ಕೂಡ. ಈ ರೀತಿ ಹಂದಿ ಸಾಕಾಣಿಕೆ ಈಗ ಹೆಚ್ಚು ಪ್ರಚಲಿತವಾಗಿರುವಂತಹ, ಇದನ್ನು ರೈತರು ಉದ್ಯಮ ಅಂತ ಹೇಳ್ಕೊಂಡು ಭಾವಿಸಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲಿ ಈಗ ಇದರಲ್ಲಿ ಹಂದಿ ಅಂತ ಹೇಳಿದರೆ ಯಾವ ರೀತಿಯ ಎಲ್ಲ ತಳಿಗಳು ಈ ಹಂದಿಗಳಲ್ಲಿ ಇರ್ತವೆ? ಹೌದು, ಹಂದಿ ಸಾಕಾಣಿಕೆ ಮಾಡೋದಾದರೆ ರೈತರಿಗೆ ಇದೊಂದು ಪ್ರಶ್ನೆ ಬರುವುದು ಸಹಜ, ಯಾವ ಹಂದಿ ಸಾಕಬೇಕು ಅಂತ. ಈಗ ಹಂದಿಯಲ್ಲಿ ಮುಖ್ಯವಾಗಿ ಎರಡು ವಿಧಗಳಿದ್ದಾವೆ, ಒಂದು ಕಾಡು ಹಂದಿ ಮತ್ತು ಸಾಕು ಹಂದಿ ಅಂತ. ಕಾಡು ಹಂದಿಗಳ ಬಗ್ಗೆ ನಾವು ಏನು ಮಾತಾಡುವ ಅಗತ್ಯ ಇಲ್ಲ, ಇದು ಸಾಕು ಹಂದಿಗಳನ್ನಷ್ಟೇ ನಾವು ಸಾಕ್ಬೋದು. ಈ ಸಾಕು ಹಂದಿಯಲ್ಲಿ ಎರಡು ವಿಧವಾದ ಹಂದಿಗಳಿರ್ತವೆ, ಒಂದು ವಿದೇಶಿ ತಳಿ ಇದ್ದು ಇನ್ನು ದೇಶಿ ತಳಿ ಹಂದಿ ಅಂತ. ದೇಶಿ ತಳಿ ಹಂದಿ ಏನಾಗಿರ್ತದೆ ಅಂದರೆ ಗಾತ್ರದಲ್ಲಿ ಸಣ್ಣಗಿರ್ತದೆ, ಸಾಧಾರಣ ಕಪ್ಪಗೆ ಇದರ ಮೈಬಣ್ಣ ಹೊಂದಿರ್ತದೆ, ಕಪ್ಪು ಬಿಳಿ ಕಂದು ಬೂದು ಹೀಗೆ ಒರಟಾದ ಬಣ್ಣಗಳಿಂದ ಕೂಡಿದಂಥ ಕೂದಲನ್ನು ಹೊಂದಿರ್ತದೆ. ಇದು ದೇಹ ತೂಕ ಕಡಿಮೆ ಇರ್ತದೆ, ಇದು ಇದರ ದೇಶಿ ತಳಿ ಅಂತ ಹಂದಿಯಲ್ಲಿ ಏನು ಹೇಳ್ತೇವೆ ಅದರದ್ದು ಲಕ್ಷಣ ಆಗಿರ್ತದೆ. ವಿದೇಶಿ ತಳಿ ಅಂತಾದರೆ ಅದು ವಿದೇಶದಿಂದ ಬಂದಿರುವಂತಹ ಹಂದಿಯ ತಳಿಗಳು, ಉದಾಹರಣೆಗೆ ಯಾರ್ಕ್ಷೈರ್, ಲ್ಯಾಂಡ್ ರೇಸ್, ಡ್ಯೂರಾಕ್, ಇದೆಲ್ಲ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಪ್ರಚಲಿತ ಆಗಿರುವಂಥದ್ದು. ಇದಲ್ಲದೆ ಕೆಲವು ಬರ್ಕ್ಷೈರ್, ಹ್ಯಾಮ್ಶೈರ್ ಅಂತ ಕೂಡ ತಳಿಗಳು ಹಂದಿಯಲ್ಲಿ ಇದ್ದಾವೆ. ಇದು ಮುಖ್ಯವಾಗಿ ತಳಿಗಳ ಬಗ್ಗೆ ನೀವು ಹೇಳಿ ಆಯಿತು. ಈಗ ಸಾಕುವಾಗ ಯಾವ ರೀತಿಯಲ್ಲಿ ಇದನ್ನು ಸಾಕುವಂಥದ್ದು, ಇದಕ್ಕೆ ಕೊಡುವಂಥ ಆಹಾರ ಯಾವ ಥರ ಇರಬೇಕು ಅನ್ನುವಂಥ? ಇದು ಏನಂದ್ರೆ, ಹಂದಿ ಸಾಕುವಾಗ ರೈತರು ಸ್ವಲ್ಪ ವಿಶೇಷ ಕಾಳಜಿ ವಹಿಸಬೇಕಾಗ್ತದೆ. ಮುಖ್ಯವಾಗಿ ದನಕ್ಕೆ ನೀಡಿದಂತಹ ಹೆಚ್ಚಿನ ನಾರಿನಾಂಶ ಇರುವಂತಹ ಆಹಾರ ಏನು, ಇದನ್ನು ಹಂದಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಂದಿ ಅಂತ ಹೇಳೋದು ಒಂದು ಸರಳ ಹೊಟ್ಟೆಯ ಪ್ರಾಣಿ, ಇದನ್ನು ಸ್ವಲ್ಪ ರೈತರು ತಿಳ್ಕೊಳ್ಬೇಕು. ಆದ ಕಾರಣ ಕಡಿಮೆ ನಾರಿನಾಂಶವನ್ನು ಇರುವಂತಹ ಆಹಾರವನ್ನು ನೀಡಿದ್ರೆ ಇದಕ್ಕೆ ಉತ್ತಮ ಜೀರ್ಣಕ್ರಿಯೆ ಆಗ್ತದೆ, ಮತ್ತೆ ಇದು ಅದರ ಸಸಾರಜನಕವಾಗಿ ಉತ್ತಮ ಮಾಂಸ ಕೂಡ ಬರ್ತದೆ. ಅದು ಹಂದಿ ಸಾಕಾಣಿಕೆ ಇನ್ನೊಂದು ಯಾಕೆ ಅಷ್ಟೊಂದು ಒಂದು ಆಕರ್ಷಣೆ ಬಂದಿದೆ ಅಂದ್ರೆ, ಇದಕ್ಕೆ ಬಂಡವಾಳ ಜಾಸ್ತಿ ಬೇಡ, ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೇವೆ ಇದು ಹಸು ಸಾಕಾಣಿಕೆಗಿಂತ ಕಡಿಮೆ ಆಗಿರ್ತದೆ. ಇದಕ್ಕೆ ಆಹಾರ ಕೂಡ ಜಾಸ್ತಿ ಪ್ರಮಾಣದಲ್ಲಿ ದೊಡ್ಡ ಮಟ್ಟಿನ ಆಹಾರ ನೀಡಬೇಕಂತೇನಿಲ್ಲ. ಏನು ಹೋಟೆಲ್ ತ್ಯಾಜ್ಯ ಇದೆ, ಬೇಕರಿ ತ್ಯಾಜ್ಯ ಇದೆ, ಅಥವಾ ಕೆಲವು ಹಾಸ್ಟೆಲ್ಗಳಿಂದ ಏನು ಮಿಕ್ಕುಳಿದ ಆಹಾರ ಇದೆ ಅದನ್ನೇ ನೀಡಿದರೆ ಸಾಕಾಗ್ತದೆ. ತ್ಯಾಜ್ಯಗಳು ಏನು ನೀಡುವುದರ ಮೊದಲು ಇದನ್ನು ಬೇಯಿಸಿ ಕೊಡೋದ್ರಿಂದ ಅದಕ್ಕೆ ಅಜೀರ್ಣ ಆಗೋದಿಲ್ಲ, ಮತ್ತು ಮುಂದೆ ಯಾವುದೇ ರೀತಿಯ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರೋದಿಲ್ಲ. ಹಂದಿಗಳು ಸಾಧಾರಣ ಏನು ಕೂಡ ತಿಂತವೆ, ಇದ ಕಾರಣ ಇದನ್ನು ಸರ್ವಭಕ್ಷಕ ಪ್ರಾಣಿಗಳಂತ ಹೇಳ್ತೇವೆ. ಈಗ ಕೆಲವು ಆಹಾರ ಸಿಗದೇ ಇರುವಂತಹ ಸಮಯದಲ್ಲಿ ಇದಕ್ಕೆ ಮರಗೆಣಸು, ಸುವರ್ಣಗೆಡ್ಡೆ, ಮತ್ತು ಕೆಲವು ಸೊಪ್ಪು, ಹಣ್ಣಿನ ಸಿಪ್ಪೆ, ಕ್ಯಾರೆಟ್ ಇಂಥದ್ದೆಲ್ಲ ಬೇಯಿಸಿ ಕೂಡ ಕೊಡ್ಬೋದು. ಕೆಲವೊಮ್ಮೆ ದ್ವಿದಳ ಧಾನ್ಯದ ಕುದುರೆ ಮೆಂತೆ ಅಂಥದ್ದೆಲ್ಲ ಸೊಪ್ಪನ್ನು ಕೂಡ ಕೊಡ್ಬೋದು. ಮತ್ತು ಕೆಲವು ಸಿದ್ಧ ಆಹಾರವನ್ನು ಕೂಡ ರೈತರು ಇತ್ತೀಚೆಗೆ ಹಂದಿಗಳಿಗೆ ನೀಡ್ತಾರೆ. ಈ ಸಿದ್ಧ ಆಹಾರ ಮಾರುಕಟ್ಟೆಯಲ್ಲಿ ಕೂಡ ಸಿಗ್ತದೆ. ಕೆಲವು ರೈತರು ತಾವೇ ಇದನ್ನು ಸಿದ್ಧ ಆಹಾರವನ್ನು ತಯಾರಿಸ್ತಾರೆ. ಅದನ್ನು ಮನೆಯಲ್ಲಿಯೇ ಬೇಕಾದರೆ ಗೋಧಿ, ಮೆಕ್ಕೆಜೋಳ, ರಾಗಿ, ಅಕ್ಕಿ ತೌಡು, ಗೋಧಿ ತೌಡು, ಮತ್ತು ನುಚ್ಚು ಕಡಲೆ, ಸೋಯಾ, ಕಡಲೆ ಹಿಂಡಿ, ತೆಂಗಿನ ಹಿಂಡಿ, ಮೀನಿನ ಪುಡಿ, ಅಡುಗೆ ಉಪ್ಪು ಎಲ್ಲ ಬಳಸಿ ತಾವೇ ಮನೆಯಲ್ಲಿ ತಯಾರಿಸಿದರೆ ಇದರ ಖರ್ಚು ಕೂಡ ಕಡಿಮೆ. ಈಗಾಗಲೇ ಕರಾವಳಿ ಕರ್ನಾಟಕದಲ್ಲಿನೂ ಕೂಡ ಅನೇಕ ರೈತರು ಇದರ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೆಲವರು ಸಿದ್ಧ ಆಹಾರವನ್ನು ಮಾರುಕಟ್ಟೆಯಿಂದ ಕೂಡ ತರುವವರು ರೈತರನ್ನು ಇದ್ದಾರೆ. ಇದರಲ್ಲಿ ಒಂದು ಗಮನ ಏನು ಇಡಬೇಕಂದ್ರೆ, ಒಂದು ಮರಿಗಳೇ ಆಹಾರವನ್ನು 500 ಗ್ರಾಂನಷ್ಟು ಕೊಡ್ಬೋದು ದಿನಕ್ಕೆ, ಮತ್ತೆ ದೊಡ್ಡ ಹಂದಿಗೆ 3 ಕೆಜಿಯಷ್ಟು ಆಹಾರವನ್ನು ದಿನಕ್ಕೆರಡು ಬಾರಿ ಹಂಚಿಕೊಡ್ಬೇಕು. ಇಲ್ಲಿ ಅದೇ ಒಂದೇ ಗಮನ ಹರಿಸಬೇಕಾದ ಅಂಶ ಅಂದ್ರೆ, ಈ ಆಹಾರ ಏನು ಆಹಾರವನ್ನು ಒಂದೇ ಸಲ ಕೊಡಬಾರ್ದು. ಇದನ್ನು ಡಿವೈಡೆಡ್ ಡೋಸಸ್ ಅಂದ್ರೆ ಅದನ್ನು ವಿಭಾಗಿಸಿ ಇದನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೀಗೆ ಅವರವರ ಅನುಕೂಲ ನೋಡಿಕೊಂಡು ಅದನ್ನು ಹಂದಿಗಳಿಗೆ ಡಿವೈಡ್ ಮಾಡಿ ಕೊಡಬೇಕಾಗ್ತದೆ. ಒಂದೇ ಸಲ ಕೊಡೋದ್ರಿಂದ ಸ್ವಲ್ಪ ಅಜೀರ್ಣದ ಸಮಸ್ಯೆ ಬರುವ ಸಾಧ್ಯತೆ ಇದೆ. ಈಗ ಈ ಹಂದಿಗಳಲ್ಲಿ ತಳಿ ಸಂವರ್ಧನೆಯ ಒಂದು ವಿಷಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೌದು, ಈಗ ಹಂದಿ ಸಾಕಾಣಿಕೆ ಈಗ ಆಹಾರದ ಬಗ್ಗೆ ಹೇಳಿ ಆಯಿತು, ಹಂದಿ ಹೇಗೆ ಆಹಾರ ನೀಡಬೇಕು ಅಂತಾಯಿತು. ಇನ್ನು ತಳಿ ಸಂವರ್ಧನೆ ಅಂದರೆ ಮುಖ್ಯವಾಗಿ ರೈತರು ಸಾಕೋದು ಅದನ್ನು ಕ್ರಾಸ್ ಮಾಡಿಸಿ ಅದರ ಮರಿ ಹುಟ್ಟಿ ಮರಿಯನ್ನು ಮಾರಾಟ ಮಾಡಲಿಕ್ಕೆ ಉದ್ದೇಶವನ್ನು ಇಟ್ಟುಕೊಂಡೇ ರೈತರು ಸಾಕ್ತಾರೆ. ಇಲ್ಲಿ ತಳಿ ಸಂವರ್ಧನೆಗೆ ಹೇಳುವುದಾದರೆ, ಒಂದು 10 ಹೆಣ್ಣು ಹಂದಿಗೆ 1 ಗಂಡು ಹಂದಿಯನ್ನು ಅದು ಸೂಕ್ತಕರವಾಗಿರ್ತದೆ ಹಂದಿ ಸಾಕಾಣಿಕೆಯಲ್ಲಿ. ಇವುಗಳನ್ನು ಕ್ರಾಸ್ ಮಾಡಿಸಿ ಅವುಗಳಿಂದ ಅದು ಗರ್ಭಧರಿಸಿ ಅದು ಮರಿ ಈಯುತ್ತದೆ. ಸಾಧಾರಣ ಒಂದು ಮರಿ ಹುಟ್ಟಿದ ತಕ್ಷಣ ಅದರ ಬಾಡಿ ವೇಟ್ ಅಂದರೆ ದೇಹ ತೂಕ 1 ಕೆಜಿಯಷ್ಟಿರ್ತದೆ. ಸಾಧಾರಣ ಇದು 800 ಗ್ರಾಮಿಂದ 1 ಕೆಜಿಯಷ್ಟು ಇದು ವೇರಿಯೇಷನನ್ನು ಹೊಂದಿರ್ತದೆ. ಇದು ಹೆಣ್ಣು ಹಂದಿ ಅಂತ ಹೇಳುವಂಥದ್ದು ಇದು 6-8 ತಿಂಗಳಲ್ಲಿ 80 ಕೆಜಿಯಷ್ಟು ತೂಕ ಗಳಿಸ್ತದೆ. ಆ ಸಮಯದಲ್ಲಿ ಅದು ಸಾಧಾರಣ ಪ್ರಬುದ್ಧ ಆಗ್ತದೆ, ಮೆಚೂರ್ ಅಂತ ಏನು ಹೇಳ್ತೇವೆ ಆ ಸಮಯದಲ್ಲಿ ಅದು ಮೆಚೂರ್ ಆಗ್ತದೆ. ಹಾಗೆ ಗಂಡು ಹಂದಿ ಅಂತ ಹೇಳುವಂಥದ್ದು ಇದು 1 ವರ್ಷದಲ್ಲಿ ಸಾಧಾರಣ 100 ಕೆಜಿಯಷ್ಟು ತೂಕವನ್ನು ಹೊಂದಿರ್ತದೆ. ಇಂತಹ ತೂಕ ಇಷ್ಟು ಗಳಿಸಿದರೆ ಇದು 2 ಹಂದಿಗಳು ಕೂಡ, ಗಂಡು ಹಂದಿ ಹೆಣ್ಣು ಹಂದಿ, ಪ್ರಬುದ್ಧ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಆ ಸಮಯದಲ್ಲಿ ಅದನ್ನು ಕ್ರಾಸ್ ಮಾಡಿಸಿ ಅಥವಾ ಸಂಕರ್ಣಗೊಳಿಸಿದರೆ ಗರ್ಭಧರಿಸ್ತದೆ. ಗರ್ಭಧರಿಸಿ ಇದರ ಋತುಚಕ್ರದ ಪುನರಾವರ್ತನೆ 21 ದಿವಸಕ್ಕಾಗುವಂಥದ್ದು. ಆಮೇಲೆ ಗರ್ಭಧಾರಣೆ ಆದಮೇಲೆ ಅದು ಹೆಚ್ಚು ಮರಿಗಳನ್ನು ನೀಯುತ್ತದೆ. ಸಾಧಾರಣವಾಗಿ ಇದರಲ್ಲಿ 6-12 ಮರಿಗಳು ಬರುವಂಥ ಸಾಧ್ಯತೆ ಇದೆ. ಕೆಲವೊಂದ್ಸಲ 14 ಮರಿಗಳು ಬರುವಂಥದ್ದು ಇದೆ, ಪ್ರಕರಣಗಳು ಇದೆ. ಎವರೇಜ್ ಆಗಿ 8 ಮರಿ ಅಂತ ನಾವು ಹೇಳ್ಬೋದು. ಮತ್ತೆ ಇದರ ಗರ್ಭಧಾರಣೆ ಸಮಯ ಎಷ್ಟಂದ್ರೆ 112-115 ದಿವಸ. ಇಷ್ಟು ಮರಿ ಹುಟ್ಟಿದ್ಮೇಲೆ ಒಂದು ಸಾಧಾರಣ 2 ತಿಂಗಳವರೆಗೆ ಇದು ತಾಯಿ ಹಾಲನ್ನು ಕುಡಿತದೆ. ಇಷ್ಟು ಇದರ ತಳಿ ಸಂವರ್ಧನೆ ಮತ್ತು ಸಂತಾನೋತ್ಪತ್ತಿ ಸಮಯದಲ್ಲಿ ಇದನ್ನು ರೈತರು ಅರಿತುಕೊಳ್ಬೇಕು ಈ ಅಂಕಿಅಂಶಗಳನ್ನು. ಯಾಕೆಂದರೆ ಅವುಗಳು ಎಷ್ಟು ಮರಿ ಬರ್ತದೆ ಅಂತಲೂ ಕೂಡ ಕೆಲವೊಮ್ಮೆ ಗೊತ್ತಿರುವುದಿಲ್ಲ, ಎಷ್ಟು ಅದರ ಗರ್ಭಧಾರಣೆ ಸಮಯ ಅದು ಕೂಡ ಗೊತ್ತಿರುವುದಿಲ್ಲ. ಆದ ಕಾರಣ ಇದನ್ನು ಈ ಅಂಶವನ್ನು ಸ್ವಲ್ಪ ರೈತರು ಗಮನಿಸಿಕೊಳ್ಳಬೇಕು. ಈಗ ಈ ಮರಿಗಳನ್ನು ಸಾಕುವಂಥ ವಿಧಾನ ಯಾವ ಥರ? ಮುಖ್ಯವಾಗಿ ಇದರಲ್ಲಿ ಏನಾಗ್ತದೆ ಅಂದರೆ ತುಂಬ ಮರಿಗಳು ಬರ್ತವೆ ಹಂದಿಯಲ್ಲಿ, ಒಂದು 12-14 ಅಥವಾ ಆನ್ ಎನ್ ಎವರೇಜ್ 8 ಅಂತ ನಾವು ಹೇಳ್ತೇವೆ. 8 ಮರಿ ಸಾಧಾರಣ ಸಿಕ್ಕೇ ಸಿಗ್ತದೆ. ಈ 8 ಮರಿ ಇರುವಾಗ ಏನಾಗ್ತದೆ ಅಂದರೆ ತಾಯಿಯ ಹಾಲು ಕುಡಿಯುವಾಗ ಯಾವುದು ಬಲಶಾಲಿಯಾಗಿರ್ತದೆ ಅದು ಹೋಗಿ ಮೊದಲು ಹಾಲು ಕುಡಿತದೆ. ಏನು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ತೇವೆ, ಯಾವುದು ಬಲಶಾಲಿಯಾಗಿತ್ತು ಅದು ಮೊದಲು ಹೋಗಿ ಹಾಲು ಕುಡಿತದೆ. ಕೆಲವೊಮ್ಮೆ ಸ್ವಲ್ಪ ವೀಕ್ ಆಗಿರುವಂಥದ್ದು, ಅಷ್ಟೊಂದು ಶಕ್ತಿ ಇರದಂತಹ ಮರಿಗಳೇನಾಗ್ತದೆ ಹಾಲು ಕುಡಿಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕಿ ಸ್ವಲ್ಪ ಹಾಲು ಅದಕ್ಕೆ ಸಿಗದೇ ಇರಬಹುದು. ಸ್ವಲ್ಪ ರೈತರು ಏನು ಮಾಡಬೇಕಂದ್ರೆ ಯಾವ ಮರಿಗೆ ಹಾಲು ಸಿಗಲಿಲ್ಲ ಅದನ್ನು ಸ್ವಲ್ಪ ಹೋಗಿ ಮೊಲೆಯ ತೊಟ್ಟಿನ ಹತ್ರ ಅದನ್ನು ಬಿಡಲಿಕ್ಕೆ ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಇದರಿಂದ ಏನಾಗ್ತದೆ ಎಲ್ಲ ಮರಿಗಳಿಗೆ ಕೂಡ ಹಾಲು ಸಿಗ್ತದೆ. ಮತ್ತೆ ಗಿಣ್ಣು ಹಾಲು ಅಂತ ಹೇಳೋದು ಹಂದಿ ಮರಿಗಳಿಗೆ ಕೂಡ ಗಿಣ್ಣು ಹಾಲನ್ನು ಆರಂಭದ ಹಂತದಲ್ಲಿ ನೀಡುವುದು ಒಳ್ಳೆಯದು. ಯಾಕಂದರೆ ಇದರಿಂದ ರೋಗ ನಿರೋಧಕ ಶಕ್ತಿ ಅದಕ್ಕೆ ಬರ್ತದೆ, ಮತ್ತು ಮುಂದೆ ರೋಗಗಳು ಆಗದ ಹಾಗೆ ಕೂಡ ಇದು ಸಹಾಯಕಾರಿ. ಆದ ಕಾರಣ ಇದು ಹಂದಿಯಲ್ಲಿ ಅಂತಲ್ಲ, ಎಲ್ಲ ಜೀವ ವರ್ಗದಲ್ಲಿ ಕೂಡ ಗಿಣ್ಣು ಹಾಲನ್ನು ನೀಡಿದರೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಕೆಲವೊಂದ್ಸಲ ಏನಾಗ್ತದೆ ಅಂದರೆ ಈ ಮರಿಗಳಿಗೆ ಇಲ್ಲಿ ರಕ್ತಹೀನತೆ ಸಮಸ್ಯೆ ಬರ್ತದೆ, ಹಂದಿಗಳಲ್ಲಿ ಇದು ಸಾಮಾನ್ಯ. ಈ ರಕ್ತಹೀನತೆಯನ್ನು ತಡೆಗಟ್ಟಬೇಕು ಅಂತಾದರೆ ಕೆಲವು ಕಬ್ಬಿಣದ ಸತ್ವ ಇರುವಂತಹ ಕೆಲವು ಔಷಧಿಗಳಿರ್ತವೆ, ಅವುಗಳನ್ನು ಈ ಮೊಲೆಯ ತೊಟ್ಟಿನಲ್ಲಿ ತೊಟ್ಟಿಗೆ ಲೇಪನ ಮಾಡ್ಬೋದು. ಈ ಮೊಲೆಯ ತೊಟ್ಟನ್ನು ಅದು ಹಾಲಿನ ಸಮಯದಲ್ಲಿ ಚೀಪುವ ಸಮಯದಲ್ಲಿ ಆ ಔಷಧಿ ಅದರ ಹೊಟ್ಟೆಗೆ ಹೋಗಿ ಅದರ ಅನಿಮಿಯಾ ಸಮಸ್ಯೆ ಅಥವಾ ರಕ್ತಹೀನತೆ ಸಮಸ್ಯೆ ಬರದ ಹಾಗೆ ತಡೆಗಟ್ಬೋದು. ಇದಲ್ಲದೆ ಕೆಲವು ಇಂಜೆಕ್ಷನ್ಗಳು ಕೂಡ ಇದೆ, ಕಬ್ಬಿಣದ ಸತ್ವ ಇರುವಂತಹ ಇಂಜೆಕ್ಷನ್ಗಳನ್ನು ಕೂಡ ಕೊಡ್ಬೋದು. ಈ ರೀತಿ ಮಾಡೋದ್ರಿಂದ ರಕ್ತಹೀನತೆಯ ಒಂದು ಸಮಸ್ಯೆ ಬರುವುದಿಲ್ಲ. ಈ ಕಬ್ಬಿಣದ ಸತ್ವ ತುಂಬ ಸಿಗುವ ಹಾಗೆ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಸಮಸ್ಯೆ ಯಾಕೆ ಅಂದರೆ ಇದು ಹಾಲಿನಲ್ಲಿ ಕಬ್ಬಿಣದ ಅಂಶ ಇರುವುದಿಲ್ಲ, ಆದ ಕಾರಣ ಹೊರಗಿನಿಂದಲೇ ಇದಕ್ಕೆ ಕಬ್ಬಿಣದ ಅಂಶವನ್ನು ನೀಡಬೇಕಾಗ್ತದೆ. ಇನ್ನೊಂದು ಸಮಸ್ಯೆ ಏನಂದರೆ ಹಂದಿ ಸಾಕಾಣಿಕೆಯಲ್ಲಿ ಜಾಸ್ತಿ ಮರಿಗಳು ಇದರಿಂದ ಇರುವುದರಿಂದ ಕೆಲವೊಂದ್ಸಲ ಮರಿಗಳು ತಂಪು ಇರುವಂಥ ಪ್ರದೇಶಗಳಲ್ಲಿ ಏನಾಗ್ತದೆ ಅಂದರೆ ಮರಿಗಳು ತಾಯಿಯ ಮೊಲೆ ತೊಟ್ಟೆಯಲ್ಲಿದೆ ಅಲ್ಲೆಲ್ಲ ಒಟ್ಟು ಸೇರಿ ಗುಂಪಿನ ಹಾಗೆ ಇರ್ತವೆ. ಒಂದು ವೇಳೆ ತಾಯಿ ಏನಾದರೂ ಆ ಕಡೆ ಈ ಕಡೆ ಆದರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊರಳಿದ್ರೆ ಆ ಮರಿಗಳು ಸಿಕ್ಕಾಕಿ ಸಾವನ್ನಪ್ಪುವಂಥ ಸಾಧ್ಯತೆ ಇರ್ತದೆ. ರೈತರು ಸ್ವಲ್ಪ ಗಮನದಲ್ಲಿ ಇದನ್ನು ಇಟ್ಕೊಳ್ಬೇಕಾಗ್ತದೆ. ಅಲ್ಲಿ ತಂಪಿನ ವಾತಾವರಣ ಇದ್ದರೆ ಅದನ್ನು ಸ್ವಲ್ಪ ವಿದ್ಯುತ್ ಬಲ್ಬ್ ಹಾಕಿ ಶಾಖ ನೀಡುವಂತಹ ಅಗತ್ಯ ಇದೆ. ಸಾಧಾರಣವಾಗಿ ಈ ಕರಾವಳಿ ಕರ್ನಾಟಕ ಪ್ರದೇಶದಲ್ಲಿ ಇಂಥ ಅಗತ್ಯ ಇರುವುದಿಲ್ಲ, ಯಾಕೆಂದರೆ ಇಲ್ಲಿ ಯಾವಾಗಲೂ ಕೂಡ ಬಿಸಿಯೇ ಇರ್ತದೆ. ಇಲ್ಲಿ ಮಳೆಗಾಲದ ಸಮಯದಲ್ಲಿ ಕೂಡ ಕೆಲವೊಮ್ಮೆ ಸತತವಾಗಿ ಮಳೆ ಸುರಿದ್ರೆ ಮಾತ್ರ ತಂಪಾಗುವುದೆ ವಿನಃ ಅಂತಹ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ. ಬೇರೆ ತಂಪಿರುವಂತಹ ಪ್ರದೇಶಗಳಲ್ಲಿ ಈ ಕ್ರಮವನ್ನು ವಹಿಸುವುದು ಅಗತ್ಯ. ಇಲ್ಲಾದರೆ ಇಲ್ಲಿ ಹಂದಿ ಸಾಕಾಣಿಕೆಯಲ್ಲಿ ತಂಪು ವಾತಾವರಣ ಸೃಷ್ಟಿಸಬೇಕು ಅಗತ್ಯ ಇದೆ. ಕರಾವಳಿ ಕರ್ನಾಟಕದಲ್ಲಿ ವಿದ್ಯುತ್ ಬಲ್ಬ್ನಿಂದ ಶಾಖ ನೀಡುವಂಥ ಕ್ರಮ ಇಲ್ಲಿ ಅಗತ್ಯ ಇಲ್ಲ ಈ ಭಾಗದ ಪ್ರದೇಶದಲ್ಲಿ. ಆಮೇಲೆ ಏನು ಮಾಡಬೇಕು, ಈ ಮರಿಗಳಿಗೆ ಒಂದು 21 ದಿನಗಳಾದಾಗ ಜಂತುಹುಳದ ಔಷಧಿ ನೀಡಬೇಕಾಗ್ತದೆ. ಆಮೇಲೆ ಸಾಧಾರಣ ಮರಿಗಳು ತಾಯಿ ಹಾಲನ್ನು 2 ತಿಂಗಳು ಅಂದರೆ 60 ದಿನಗಳವರೆಗೆ ಹಾಲು ಕೊಡೋ ಅವಶ್ಯಕತೆ ಇರ್ತದೆ. ಅಂದರೆ ಹಾಲು ಕುಡಿತವೆ ಅವುಗಳೇ, ಇದರ ಗಮನ ರೈತರು ಹರಿಸಬೇಕಾಗ್ತದೆ. ಈಗ ಹಂದಿಗಳನ್ನು ಸಾಕಲಿಕ್ಕೆ ಎಷ್ಟು ಸ್ಥಳ ಬೇಕಾಗ್ತದೆ? ಹೌದು, ಯಾಕಂದರೆ ಒಂದು ಹಂದಿ ಫಾರ್ಮ್ ಓಪನ್ ಮಾಡುವಾಗ ಅಥವಾ ಅದರದ್ದು ಶೆಡ್ಡು ನಿರ್ಮಾಣ ಮಾಡುವಾಗ ರೈತರು ಈ ಅಂಶ ಎಷ್ಟು ಜಾಗ ಬೇಕು ಅಂತ, ಹಂದಿಗಳ ಆರೋಗ್ಯಕ್ಕೆ ಎಷ್ಟು ಸ್ಥಳಾವಕಾಶ ಕೊಡಬೇಕಾಗ್ತದೆ ಅಂತ ಗಮನ ಹರಿಸೋದು ಒಳ್ಳೆಯದು. ಇದು ಸಾಧಾರಣ ಕೊಬ್ಬಿಸುವ ಹಂದಿ ಅಂದರೆ ಫ್ಯಾಟನಿಂಗ್ ಪಿಗ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಒಂದು 8 ಚದರ ಅಡಿ ಜಾಗದ ಅಗತ್ಯ ಇದೆ. ಹಾಗೆ ಗಬ್ಬದ ಹಂದಿ ಅದಕ್ಕೆ 12-15 ಚದರ ಅಡಿಯಷ್ಟು ಸ್ಥಳಾವಕಾಶ, ತಾಯಿ ಹಂದಿಗೆ 64 ಚದರ ಅಡಿ, ಹಾಗೆ ಬೀಜದ ಹಂದಿಗೆ 40 ಚದರ ಅಡಿ ಜಾಗ ಸ್ಥಳಾವಕಾಶ ನೀಡಬೇಕಾಗ್ತದೆ. ಇದು ಇಲ್ಲ, ಇಷ್ಟು ಸ್ಥಳಾವಕಾಶ ನೀಡಲಿಲ್ಲ ಅಂತಾದರೆ ಒಂದರ ಮೇಲೆ ಒಂದು ಬಿದ್ದು ಅದು ಸ್ವಚ್ಛತೆಯನ್ನು ಕಾಯ್ದಿರಲ್ಲಿ ಕೂಡ ಸಮಸ್ಯೆ ಬರ್ತದೆ. ಮುಖ್ಯವಾಗಿ ಇಷ್ಟೆಲ್ಲ ಸ್ಥಳಾವಕಾಶ ಕೊಡುವುದು ಮಾತ್ರ ಅಲ್ಲ, ಸ್ವಚ್ಛವಾಗಿ ಕೂಡ ಶೆಡ್ಡನ್ನು ಇಟ್ಕೊಳ್ಬೇಕಾಗ್ತದೆ. ಆಗ ಯಾವುದೇ ರೀತಿಯ ಬೇರೆ ಆರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ. ಈಗ ಹಂದಿಗೆ ಬರುವಂಥ ಕಾಯಿಲೆಗಳಿಗೆ ಔಷಧೋಪಚಾರ ಯಾವ ಥರ? ಸಾಧಾರಣವಾಗಿ ರೈತರು ಏನು ಮಾಡ್ತಾರೆ ಅಂದರೆ ಹಂದಿಗಳಿಗೆ ಹುಷಾರು ತಪ್ಪಿದ್ರೆ ಅಥವಾ ಕಾಯಿಲೆ ಬಿದ್ದರೆ ಜಾಸ್ತಿ ಇದರ ಬಗ್ಗೆ ಅದರ ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಚಿಕಿತ್ಸೆಗೆ ಜಾಸ್ತಿ ತಲೆ ಕೆಡಿಸುವುದಿಲ್ಲ. ಕೆಲವರು ರೈತರು ಏನು ಮಾಡ್ತಾರೆ, ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರೆ. ಏನೇ ಒಂದು ಅದು ಹಂದಿ ಅಸಹಜವಾಗಿ ಏನಾದರೂ ನಿಮಗೆ ಕಂಡು ಬಂದಲ್ಲಿ, ರೈತರಿಗೆ ಕಂಡು ಬಂದಲ್ಲಿ ತಕ್ಷಣ ತಜ್ಞ ವೈದ್ಯರನ್ನು ಕರೆಸಿ ಅದಕ್ಕೆ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಉತ್ತಮ. ಕೆಲವು ರೋಗಗಳು ಬರದ ಹಾಗೆ ಲಸಿಕೆ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಈ ಲಸಿಕೆ ಕಾರ್ಯಕ್ರಮಗಳು ಲಸಿಕೆಗಳನ್ನು ಕೂಡ ಹಾಕಿಸ್ಕೊಳ್ಬೇಕು. ಉದಾಹರಣೆಗೆ ಹಂದಿ ಜ್ವರ, ಇದು 2-3 ತಿಂಗಳಿಗೆ ಮೊದಲನೇ ಬಾರಿ, ನಂತರ ಪ್ರತಿ 6 ತಿಂಗಳಿಗೆ ಇದರ ಪುನರಾವರ್ತನೆ ಮಾಡಬೇಕು. ಹಾಗೆಯೇ ಕಾಲುಬಾಯಿ ಜ್ವರ, ಇದು ವರ್ಷದಲ್ಲಿ 2 ಬಾರಿ ಇದಕ್ಕೆ ನೀಡಬೇಕಾಗ್ತದೆ. ಹಾಗೆ ಗಂಟಲು ಬೇನೆ, ಇದು ಮೊದಲು 6 ತಿಂಗಳಿಗೆ, ಆಮೇಲೆ ವರ್ಷಕ್ಕೊಂದ್ಸಲ ಪುನರಾವರ್ತನೆ ಮಾಡಬೇಕು. ನೆರಡಿ ರೋಗ, ಇದನ್ನು 6 ತಿಂಗಳಿಗೆ ಇದಕ್ಕೆ ಲಸಿಕೆ ರೋಗ ಬರದ ಹಾಗೆ ನೀಡಬೇಕಾಗ್ತದೆ. ಇತ್ತೀಚೆಗೆ ನಾವೆಲ್ಲ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಎಲ್ಲ ರೈತರಿಗೆ ಗೊತ್ತಿರುವಂಥ ವಿಷಯ, ಇದೊಂದು ಮಾರಣಾಂತಿಕ ಕಾಯಿಲೆ, ಇದಕ್ಕೆ ಲಸಿಕೆಯೂ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಪದ್ಧತಿ ಕೂಡ ಇಲ್ಲ. ಅದೇ ಒಂದು ವೇಳೆ ಹಂದಿ ಫಾರ್ಮಲ್ಲಿ ಯಾವುದಾದ್ರೂ ಇಂಥ ರೋಗ ಬಂತು ಅಂತಾದರೆ ಅದನ್ನು ಕಲ್ಲು ಮಾಡುವಂಥ ಪರಿಸ್ಥಿತಿ ಬರ್ತದೆ. ಆದ ಕಾರಣ ಏನು ಬಯೋಸೆಕ್ಯೂರಿಟಿ ಮೆಜರ್ಸ್ ಅಥವಾ ಜೈವಿಕ ನಿಯಂತ್ರಣ ಪದ್ಧತಿಗಳು ಏನಿದ್ದಾವೆ ಅಂದರೆ, ಹೊರಗಿನಿಂದ ಕೆಲವು ರೈತರನ್ನು ಅಥವಾ ಪ್ರವಾಸಿಗರನ್ನು ಹಂದಿ ಫಾರ್ಮಿಗೆ ಬಿಡದ ಹಾಗೆ ನೋಡಿಕೊಳ್ಳುವಂಥದ್ದು, ಹಾಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬರುವುದಂತಾದರೆ ಎಲ್ಲೋ ಸೋಂಕು ನಿವಾರಕ ಔಷಧಿಗಳನ್ನು ಮೈ ಮೇಲೆ ಅಥವಾ ಅವರ ಬಟ್ಟೆಯನ್ನು ಬದಲಿಸಿ ಹಂದಿ ಫಾರ್ಮಿಗೆ ಭೇಟಿ ನೀಡುವುದು ಉತ್ತಮ. ಕೆಲವೊಂದು ಕಡೆ ಈವನ್ ತಜ್ಞ ವೈದ್ಯರನ್ನು ಕೂಡ ಅಗತ್ಯ ಇಲ್ಲ ಅಂತಾದರೆ ಹಂದಿ ಫಾರ್ಮ್ಸ್ಗೆ ನೋಡಲಿಕ್ಕೆ ಬಿಡುವುದಿಲ್ಲ. ಇದು ಅವರ ತುಂಬ ಕಡ್ಡಾಯವಾಗಿ ಮಾಡುವುದರಿಂದ ಬೇರೆ ರೋಗಗಳು ಬರದ ಹಾಗೆ ನೋಡ್ಕೊಳ್ಬೋದು. ಈಗ ಸಾಮಾನ್ಯವಾಗಿ ಈ ಭಾಗದ ರೈತರು ಹಂದಿ ಸಾಕಾಣಿಕೆಯನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಇಲ್ಲಿ ಕೋಸ್ಟಲ್ ಕರ್ನಾಟಕ ಅಥವಾ ಕರಾವಳಿ ಕರ್ನಾಟಕದಲ್ಲಿ ಹಂದಿ ಸಾಕಾಣಿಕೆ ಅಂತ ಹೇಳುವಂಥದ್ದು ತುಂಬ ಮುಂದುವರೆದಿದೆ. ಈಗ ರೈತರು ಏನು ಮಾಡ್ತಾರೆ ಅಂದರೆ ತುಂಬ ವೈಜ್ಞಾನಿಕವಾಗಿ ಕೂಡ ಹಂದಿ ಸಾಕಾಣಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಧುನಿಕ ವಿಧಾನವನ್ನು ಅಳವಡಿಸಿಕೊಂಡು ಇದ್ದಾರೆ ರೈತರಿಲ್ಲಿ. ಇಲ್ಲಿ ಮುಖ್ಯವಾಗಿ ಎರಡು ರೀತಿಯಲ್ಲಿ ಹಂದಿ ಸಾಕಾಣಿಕೆ ಮಾಡ್ತಾರೆ. ಒಂದು ಏನು ಮಾಡ್ತಾರೆ ಅಂದರೆ ಕೆಲವರು ಗಂಡು ಹೆಣ್ಣು ಎರಡೂ ಒಂದು 6 ತಿಂಗಳು ಸಾಕ್ತಾರೆ. 6 ತಿಂಗಳಾದಮೇಲೆ ಅದನ್ನು ಮಾರಾಟ ಮಾಡ್ತಾರೆ. ಅದರಲ್ಲಿ ಎಷ್ಟು ತೂಕದ ಮಾಂಸ ಇದೆ ಅಷ್ಟು ಅವರಿಗೆ ಲಾಭ ಬರ್ತದೆ. ಇನ್ನು ಕೆಲವರು ರೈತರು ಏನು ಮಾಡ್ತಾರೆ ಅಂದರೆ ಗಂಡು ಹೆಣ್ಣುವನ್ನು ಕ್ರಾಸ್ ಅಂದರೆ ಅದನ್ನು ಮೇಟಿಂಗ್ ಮಾಡಿ ಅದರ ಸಂಕರ್ಣಗೊಳಿಸಿ ಅದು ಗರ್ಭಧರಿಸ್ತದೆ ಹೆಣ್ಣು ಹಂದಿ. ಅದರಿಂದ ಹುಟ್ಟಿದ ಮರಿಯನ್ನು ಒಂದು 2 ತಿಂಗಳು ಸಾಕ್ತಾರೆ. ಆ 2 ತಿಂಗಳ ಆದಂಥ ಮರಿಯನ್ನು ಮಾರಾಟ ಮಾಡ್ತಾರೆ. ಈ 2 ಪದ್ಧತಿಗಳನ್ನು ಕೂಡ ಇಲ್ಲಿ ಈ ಭಾಗದಲ್ಲಿ ಮಾಡ್ತಾರೆ. ಸಾಧಾರಣವಾಗಿ ಮೊದಲನೇ ಪದ್ಧತಿ ಇದೆ, ಅದನ್ನು ಜಾಸ್ತಿ ಜನ ಆಯ್ಕೆ ಮಾಡ್ತಾರೆ. ಇದು 2 ಪದ್ಧತಿಯಲ್ಲಿ ಕೂಡ ಅವರಿಗೆ ಉತ್ತಮ ಲಾಭ ಸಿಗ್ತದೆ. ಹಂದಿ ಸಾಕಾಣಿಕೆಯಲ್ಲಿ ಸಾಧಾರಣ 3 ಕೆಜಿ ಆಹಾರವನ್ನು ಅದನ್ನು ಸೇವಿಸಿ 1 ಕೆಜಿ ಮಾಂಸ, ಅದು ಅಷ್ಟು ಒಳ್ಳೆ ಪರಿವರ್ತನಾ ಸಾಮರ್ಥ್ಯ ಇರುವಂಥದ್ದು ಹಂದಿ ಸಾಕಾಣಿಕೆ ಇದೆ. ಆದ ಕಾರಣ ಇದು ಒಳ್ಳೆ ಲಾಭ ಬರ್ತದೆ. ಕರಾವಳಿ ಕರ್ನಾಟಕದಲ್ಲಿ ಸೀಸನಲ್ ಆಗಿ ಕೆಲವು ಹಬ್ಬದ ಸಂದರ್ಭದಲ್ಲಿ ಬೇಡಿಕೆ ಹಂದಿ ಮಾಂಸದ್ದು ಜಾಸ್ತಿ ಅಂದರೆ ತುಂಬ ಹೆಚ್ಚಾಗಿರ್ತದೆ. ಈಗ ಸಾಧಾರಣ ಒಂದು 250-350 ಕಿಲೋಗೆ ದುಡ್ಡಿರ್ಬೋದು, ಅಥವಾ ಇದಕ್ಕಿಂತ ಜಾಸ್ತಿ ಕೂಡ ಕೆಲವು ಸೀಸನಲ್ ಆಗಿ ಮಾಂಸಕ್ಕೆ ಜಾಸ್ತಿ ದುಡ್ಡು ಬರ್ಬೋದು. ಆದ ಕಾರಣ ಈ ಒಂದು ಕೇವಲ ಮುಸುರೆ ತಿಂದೆ ಹಂದಿ ಒಳ್ಳೆ ಸತ್ವಯುತವಾದ ಸಸಾರಜನಕದಿಂದ ಕೂಡಿದ ಮಾಂಸವನ್ನು ನೀಡಬಲ್ಲದು. ಇದರಿಂದ ಹಂದಿ ಸಾಕಾಣಿಕೆಯಿಂದ ರೈತರು ಆತ್ಮನಿರ್ಭರ ಕೂಡ ಆಗ್ಬೋದು. ಅಂದರೆ ಹಂದಿ ಸಾಕಾಣಿಕೆಯನ್ನು ಇಲ್ಲಿಯ ರೈತರು ತಗೊಂಡು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಉತ್ಪಾದನೆ ಅಥವಾ ಉತ್ಪನ್ನವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅನ್ನಿಸ್ಕೊಳ್ಬೋದಾ? ಹೌದು, ಖಂಡಿತವಾಗಿ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಬಂಡವಾಳ ಹೆಚ್ಚಿನ ಅಗತ್ಯ ಇಲ್ಲ. ಮತ್ತು ಹಂದಿ ಸಾಕಾಣಿಕೆಗೆ ಹೈನುಗಾರಿಕೆ ಎಷ್ಟು ಗಮನ ಹರಿಸುವಂಥ ಅಗತ್ಯ ಇಲ್ಲ. ಹೈನುಗಾರಿಕೆ ಅಂತ ಆದರೆ ಏನಾಗ್ತದೆ ಅಂದರೆ 24 ಗಂಟೆ ಅದರ ಗಮನ ಅಥವಾ ನಿಗಾ ಹರಿಸುವಂಥ ಅಗತ್ಯ ಇದೆ. ಇದಾದರೆ ಸ್ವಲ್ಪ ರೈತರು ಬೇಕಾದರೆ 1-2 ದಿನ ಬಿಟ್ಟು ಬೇರೆಯವರಿಗೆ ಕೆಲಸ ವಹಿಸಿ ಕೂಡ ಹೋಗ್ಬೋದು. ಆದರೆ ಇದನ್ನು ಹೈನುಗಾರಿಕೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ. ಆದ ಕಾರಣ ಈ ಹೆಚ್ಚಿನ ಜನರು ಈ ಹಂದಿ ಸಾಕಾಣಿಕೆ ಅಂತ ಒಲವು ಕೂಡ ಮಾಡಿದ್ದಾರೆ. ಸ್ವಲ್ಪ ಇದು ಬೇರೆ ಪ್ರಾಣಿಗಳ ಸಾಕಾಣಿಕೆಯಿಂದ ಇದು ಸಾಕಾಣಿಕೆ ಸ್ವಲ್ಪ ಸರಳವಾಗಿರೋದು ಮತ್ತು ಲಾಭ ಕೂಡ ಇದಕ್ಕೆ ಜಾಸ್ತಿ. ಒಳ್ಳೇದು ಮೇಡಮ್, ಮುಖ್ಯವಾಗಿ ಹಂದಿ ಸಾಕಾಣಿಕೆಯ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ತೆ. ಇದುವರೆಗೆ ಹಂದಿ ಸಾಕಣೆಯ ಕುರಿತು ಡಾ ಅಪರ್ಣಾ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಕೃಷಿಕರಿಗೊಂದು ಸಿಹಿ ಸುದ್ದಿ, ಈಗ ನಿಮಗೆ ಬೇಕಾದ ಎಲ್ಲ ರೀತಿಯ ಯಂತ್ರೋಪಕರಣಗಳು ಒಂದೇ ಸೂರಿನಡಿ ಲಭ್ಯ. ಕೃಷಿ ಯಂತ್ರೋಪಕರಣಗಳ ಉತ್ತಮ ಸೇವೆಗೆ ಹೆಸರಾದ ಈಸಿ ಲೈಫ್ ಎಂಟರ್ಪ್ರೈಸಸ್ ಹಾಗೂ ಸಾಯ ಎಂಟರ್ಪ್ರೈಸಸ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡಿನಾದ್ಯಂತ 40ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇಲ್ಲಿ ವಿವಿಧ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ಇಲಾಖೆಯ ಸಬ್ಸಿಡಿಯೊಂದಿಗೆ ಲಭ್ಯವಿರುವುದರೊಂದಿಗೆ ವಿವಿಧ ಕೃಷಿ ಯಂತ್ರಗಳ ಬಿಡಿಭಾಗಗಳು ಹಾಗೂ ಮಾರಾಟ ನಂತರದ ಸೇವೆಗಳು ಲಭ್ಯ. ಇಂದೇ ನಿಮ್ಮ ಹತ್ತಿರದ ಈಸಿ ಲೈಫ್ ಎಂಟರ್ಪ್ರೈಸಸ್ ಅಥವಾ ಸಾಯ ಎಂಟರ್ಪ್ರೈಸಸ್ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 9944534399. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಇದೀಗ ಗಿರೀಶ್ ಗೌಡ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ನಮ್ಮ ಜೊತೆ ಇರುವವರು ನಿಡ್ಲಯ್ಯ ಗಿರೀಶ್ ಗೌಡ್ರು. ನಮಸ್ಕಾರ ಗೌಡ್ರಿ. ನಮಸ್ಕಾರ ಸರ್. ನೀವು ಏನೇನು ಕೃಷಿ ಮಾಡ್ತೀರಿ? ನಾನು ಕೊಕ್ಕ ಗಿಡ ನೆಟ್ಟಿದ್ದೇನೆ ಸರ್, ಅಡಿಕೆ ಗಿಡ ನೆಟ್ಟಿದ್ದೇನೆ, ತೆಂಗಿನ ಮರ, ಬಾಳೆ ಗಿಡ, ಇವುಗಳನ್ನೆಲ್ಲ ನೆಟ್ಟಿದ್ದೇನೆ ಸರ್. ಈಗ ಅಡಿಕೆ ಯಾವುದೆಲ್ಲ ಉಂಟು? ಅಡಿಕೆ ಸ್ವಲ್ಪ ಇದು ಲೋಕಲ್ ಗಿಡ ಒಂದು 200 ಉಂಟು, ಮೋಹಿತ್ ನಗರ ಒಂದು 100 ಉಂಟು, ಮತ್ತೊಂದು 100 ಈ ಸುಮಂಗಳ ಅಂತ ಒಂದು ಗಿಡ ಉಂಟು. ಅದು ಈಗ ಫಸಲು ಬರ್ತಾ ಇರ್ತದೆ ಅಷ್ಟೇ. ಅದು ಗಿಡ ಮರ ಅಂತ ಹಾಗೆ ಇಟ್ಟದ್ದು, ಹಾಗೆ ಸುಮಂಗಳ. ಈಗ ಮೋಹಿತ್ ನಗರಲ್ಲೇ

ದುರ್ಗೆಯು ನೀನೇ ಜಗದಂಬೆಯು ನೀನೇ, ದುರ್ಗೆಯು ನೀನೇ ಜಗದಂಬೆಯು ನೀನೇ, ಭಕ್ತರನ್ನು ಸಲಹುವ ದೇವತೆ ನೀನೇ, ಪಾಮರರ ರಕ್ಷಿಸುವ ಅಂಬೆಯು ನೀನೇ, ಪಾಮರರ ರಕ್ಷಿಸುವ ಅಂಬೆಯು ನೀನೇ, ಅರ್ಥಿಯಿಂದ ಕಾಪಾಡುವ ದುರ್ಗೆಯು ನೀನೇ, ದುರ್ಗೆಯು ನೀನೇ ಜಗದಂಬೆಯು ನೀನೇ, ಭಕ್ತರನ್ನು ಸಲಹುವ ದೇವತೆ ನೀ. ಬಿಆರ್ ಛಾಯಾ ಹಾಡಿದ ಕೃಷ್ಣ ಪುರಂದರ ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 32,500 ಗರಿಷ್ಠ 41,000, ಹೊಸ ಅಡಿಕೆ 28,500 ಕೋಕಾ ಕ್ವಿಂಟಾಲಿಗೆ 24,500 ಕೊಬ್ಬರಿ ಕ್ವಿಂಟಾಲಿಗೆ 6,500 ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 18,000 ಎರಡನೇ ವರ್ಗ 16,000 ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,250 ಕಟ್ಟ ಸಾಂಬಾರ್ 3,800 4,200 ಐಆರ್8 3,400 4,250 ಭತ್ತ ಆಮದು ಕ್ವಿಂಟಾಲಿಗೆ 2,400 2,650 ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 4,800 ಕೆಂಪು ಬೆಲ್ಲ 4,200 4,600 ಕಪ್ಪು ಬೆಲ್ಲ 4,250 4,900 ಮೆಣಸು ಕ್ವಿಂಟಾಲಿಗೆ 18,500 ಗರಿಷ್ಠ 30,000, ಕಾಳು ಮೆಣಸು 16,500 ಗರಿಷ್ಠ 60,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ ಕನಿಷ್ಠ 4,000 ಗರಿಷ್ಠ 4,800, ಕದಳಿ 6,000-7,000, ಗಾಳಿ ಕ್ವಿಂಟಾಲಿಗೆ 4,500-5,500, ನೇಂದ್ರ ಕ್ವಿಂಟಾಲಿಗೆ 5,000-6,500. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ